ನಾವೇನು ಮಾಡಿಲ್ಲ, ಅವ್ರು ಮಾಡಿದ್ದವ್ರೆ ಅವೆಲ್ಲ. ಎಷ್ಟು ಅವು? 5 ಆಗ್ಯಾವ್ರಿ ಸರ್. 5. ಅದೇನು ಮಾಡ್ತೀವಿ, ಹರಿ ಹೋಗಲ್ಲೇ ಸಾಣ್ ಕಟ್ಟಿದ್ವಿ, ನಾವು ಎತ್ತ ಮಾಡಿದ್ದೀವಿ ರೀ. ನೀರು ನಿಂದಿರುವಂಥ ಕೆಪಾಸಿಟಿ ನಾವು ಮಾಡಿದ್ದೀವಿ ರೀ. ಅದನ್ನು ಆ ನೀರು ಹೊರಗೆ ಸಸ ಬಿಡೋದಿಲ್ಲ ರೀ. ಭಾಳ ಮಳೆ ಇದನ್ನ ಆತಂದ್ರೆ ಸಾಣ್ಲೆ ಹರಿದು ಹೋಗುವಂಥ ಒಂದು ವ್ಯವಸ್ಥೆನೂ ಇಟ್ಟಿದ್ದೀವಿ ರೀ ಅದನ್ನು. ಅಂದ್ರೆ ಈ ಒಡ್ಡುಗಳಿಂದ ನೀರು ನಿಲ್ಲುವಂಥದ್ದು, ಹೆಚ್ಚಿನ ನೀರು ನಿಮ್ಮಲ್ಲಿ ಬಂದು ನಿಂದಿರ್ತದ, ಸಂಗ್ರಹನೂ ಆಗ್ತದ, ಭಾಳಷ್ಟು ಅನುಕೂಲನೂ ಆಗ್ತದೆ ನಿಮಗೆ? ಇಲ್ಲ, ಅನುಕೂಲ ಆಗ್ತದೆ ಸರ್. ಮಳೆ ಇದನ್ನ ಮಾಡ ನಾವೇನು ಮಾಡ್ತೀವಿ, ಹೆಚ್ಚುವರಿ ನೀರು ನಾವು ಭಾಳ ಬಿಡುವುದಿಲ್ಲ ರೀ. ಎಲ್ಲ ಹಿಂಗೂ ಕಾರ್ಯಕ್ರಮ ಹಿಂಗೂ ಒಂದು ಸ್ವಲ್ಪ ಹೆಚ್ಚ ಇಟ್ಟಿರ್ತೀವಿ ರೀ. ಹೆಚ್ಚಿನ ಮಳೆ ಆತಂದ್ರೆ ತಾನು ಆಟೋಮೆಟಿಕ್ ಅದು ಹಾರೆ ನೀರು ಹೋಗ್ತದೆ, ಅದೇನಿರಲಿಲ್ಲ. ಒಡವಾರಿ ಹರಿಯುವಂಗೆ ಏನು ಮಾಡಿಲ್ಲ, ಸಾಣ್ ಬಿಟ್ಟಿದೀವಿ ರೀ. ಸಾಣ್ಲೆ ನೀರು ಹರಿದವ ಹಳಕ್ಕೆ ಕೂಡ್ತತ್ರ ನಾವು, ಹಳದಂಡಿಗೆ ತೋಟದ್ರೆ ಹಳದಾಗ ಸೇರಿಬಿಡ್ತತ್ರಿ ನೀರು. ಮತ್ತು ನಮ್ಮ ಜಮೀನೆಲ್ಲ ಹಿಂಗೂ ಅಂತವೂ ಅದಾವ ರೀ. ಯಾಕಂದ್ರೆ ಹಳ್ಳ ಇರೋದ್ರಿಂದ ಏನಾದ್ರು ಸರ ನೀರು ಏನು ಬೇಕಾದಾದರೂ ಜೋಳ ಆಗೋದಿಲ್ಲ. ಯಾಕೆ ಜೋಳ ಆಗೋದಿಲ್ಲ ಅಂದರೆ ಬಾಜುಕ್ಕೆ ಹಳ್ಳ ಐತ್ರಿ ಸರ. ಆ ಜೋಳ ನೀರೆಲ್ಲ ಹಳದಾಗ ಪಾಸ್ ಆಗಿ ಹೋಗಿಬಿಡ್ತದೆ. ಅಂದ್ರೆ ಈಗ ಮತ್ತೆ ನೀವು ನೀರಾವರಿ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿಲ್ಲ? ನಿಮ್ಮ ಹಳ್ಳದಿಂದ ನೀರು ತಗೋಬೋದಲ್ಲ ನೀವು? ಅದು ಹಳ್ಳದಿಂದ ನೀರು ಸರ ಹರಿದಿಲ್ಲ ಭಾಳ. ಈಗ ಏನು ಕಿನಾಲ್ ಏನು ಬಂದದ್ರಿ ಸರ, ಈಗ ತೊಂದರೆ ಆಗ್ತದ್ರಿ. ತುಂಗಳಕ್ಕೆ ನೀರು ಈಗ ಇದ್ರೂ ಸತ್ಯ ಸಾವಳಿಗೆ ಅವ್ರು ಬಿಡುವುದಿಲ್ಲರಿ. ಈಗ ನಮಗೆ ಅವ್ರಿಗೆ ಒಂದು 15 ದಿವಸ, ನಮಗೆ ಒಂದು 15 ದಿವಸ, ಕನ್ನಡಿಗೆ ಒಂದು 15 ದಿವಸ, ಗದ್ದಾಳಕ್ಕೆ ಒಂದು 15 ದಿವಸ, ಎಲ್ಲ ಹೆಸರಿಗೆ ಮಾತ್ರ ಇದನ್ನ ಅದಾವ್ರಿ. ಸರಿಯಾಗಿ ಬರುವುದಿಲ್ಲರಿ. ಯಾಕೆ ಸರಿಯಾಗಿ ಬರುವುದಿಲ್ಲ ಅಂದ್ರೆ ಮತ್ತೆ ಸರಿಯಾಗಿ ಬಗಲಿಗಳಿಗೆ ಯಾವ ಆಗಿಲ್ಲ. ಹಳದ ನೀರು ಬಂದರೂ ಸತ್ಯ ನಾವು ಈಗ ನಮ್ಮ ಹಳಕ್ಕೆ ಕರೆಂಟದ್ದು ಒಂದು ಇದನ್ನು ಇರುವುದಿಲ್ಲ ಇಲ್ಲರಿ. ಸ್ಯಾಂಕ್ಷನ್ ತೊಗೋಬೇಕಾದ್ರೆ ಪ್ರಾಬ್ಲಮ್ ರೀ. ಮತ್ತು ನಾವು ಅಲ್ಲೇ ಕೃಷಿ ಹೊಂಡಾಟ ಮಾಡಿದ್ವಿ, ನೀರು ಆಟ ತುಂಬ್ಕೋತೀವ್ರಿ. ಹಳದ ನೀರು ಹಾಳು ಹರಿದ್ರೆ ನಮ್ಮ ಬಾಯಿಗಾಟ ನೀರು ಹೆಚ್ಚಾಗ್ತಾವ್ರಿ. ನೀರು ಹೆಚ್ಚಾಗೋದ್ರಿಂದ ನಾವು ಅಲ್ಲೇ ಬಾಯಿ ನೀರು ಸ್ವಲ್ಪ ಹಳದ ನೀರು ತೊಗೊಳ್ಳೋವಂಥ ಅವಶ್ಯಕತೆ ಬಿದ್ದಿಲ್ಲರಿ. ಯಾವಾಗಲೂ ಒಮ್ಮೆ ಕೊಳೆ ಮಾತ್ರ ತೊಗೊಂಡಿರ್ತೀವ್ರಿ. ಅಂದ್ರೆ ನೀರು ನಿಮಗೆ ಬೇಕಾಯ್ತು ಅಂತಂದ್ರೆ ಯಾವಾಗ ನಿಮಗೆ ಕೊಳ ಆಗ್ತಾವೆ ಅವಾಗ ತಗೋತೀರಿ, ಆಮೇಲೆ ನಿಮ್ಮ ಅಣ್ಣ ತಮ್ಮಂದ್ರಿಂದ ನೀವು ನೀರು ತಗೋಬೇಕು. ನಾವು ಯಾವಾಗ ರೀ ಕೊಳೆ ಬಿದ್ದಾಗ ಅಷ್ಟೇ ಮಾತ್ರ ನಾವು ಹಳದಿಂದ ತಗೋತೀವ್ರಿ. ಮತ್ತು ಒಂದನ್ನ ಎರಡ ನೀರು ಬೇಕಾಗಿತ್ತು ಅಂದ್ರೆ ನಮ್ಮ ಅಂತಮರೊಳಗೆ ಏನು ಸಾಮೂಹಿಕವನ್ನು ಬಾಯಿಗಳದಾವಲ್ಲ, ಬಾಯಿನಿಂದ ತಗೋತೀವ್ರಿ. ನಿಮ್ಮದೇ ಆದಂಥ ವ್ಯವಸ್ಥೆ ನೀವು ಇನ್ನೂ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲ ಸರ್. ನಾವು ಈಗ ಏನಾಯ್ತಲ್ಲ, ಬೇರೆ ಆದೊಂದು 3-4 ವರ್ಷ ಆತ್ರಿ ನಾವು ಹಂಗೆ ನಾ ಈಗೇನು ಚಾಲು ಆಗೈತ್ರಿ, ಈಗ ಮಾಡ್ಕೊಳ್ಳೋದು ಹೊಂಟಿದ್ದೀವ್ರಿ. ಈಗ ಕೃಷಿ ಹೊಂಡ ಕೊಡ್ತಾರ ಕೃಷಿ ಇಲಾಖೆಯವರು, ಅದನ್ನು ನೀವು ಅರ್ಜಿ ಹಾಕಿಲ್ಲ ನೀವು ಅದಕ್ಕೆ? ಇನ್ನೂ ಇಲ್ಲರಿ ಸರ್. ಮಾಡ್ತೀವ್ರಿ. ನಮ್ದು ಏನಾಗಿ ಸರ, ಇನ್ನೊಂದು ಸ್ವಲ್ಪ ಹಳದ ಕಡೆ ಒಂದು ಸ್ವಲ್ಪ ಗಿಡಗಳದವೆಲ್ಲ ಕೆತ್ತು ಹೋಗೋದು, ಅದನ್ನೊಂದು ಸ್ವಲ್ಪ ಒಡ್ಡ ಒತ್ತಿಸಿ ಆಗ ಒಂದು ಕೃಷಿ ಹೊಂಡ ಮಾಡಬೇಕಂತ ಮಾಡಿದ್ರಿ. ನಾ ಮುಂದಿನ ಸಲ ನಾವು ದ್ರಾಕ್ಷಿ ಹೆಚ್ಚಿ ಒಂದು ಕೃಷಿ ಹೊಂಡ ಮಾಡಬೇಕು. ಈಗ ಸುಮ್ಮನೆ ವೇಸ್ಟ್ ಮಾಡಿ ಏನು ಮಾಡೋದು ಅಂತ ಹೇಳಿ, ದೊಡ್ಡ ಬೆಳೆ ಯಾವೂ ಇಲ್ಲ. ನಮ್ಮ ಬರೀ ಮಳೆ ಆಸರಿ ಇರ್ತದ, ನಮ್ಮ ಬೆಳೆ ರೀ. ಮತ್ತು ನೀರಾವರಿನ ಮಾಡಿದ್ರೆ ಮಾತ್ರ ಸಾಧ್ಯ, ದ್ರಾಕ್ಷಿ ಆಗಲಿ ಇವು ಆಗಲಿ ಮಾಡಿದ್ರೆ ನೀರು ಸತತ್ತತ್ರೆ. ಈಗ ನಾವೇನು ಮಾಡ್ತೀವ್ರಿ, ಗೊಂಜಾಳ ಆದ್ರೂ ಜೂನ್ ಜುಲೈದಾಗ ಹಾಕಿರ್ತೀವ್ರಿ ನಾವು. ಅವೆಲ್ಲ ಮಳೆಗಾಲ ಒಂದು 2-3 ಮಳೆ ಆಗೋದಕ್ಕೆ ಲಾಸ್ಟ್ ಒಂದು ಟೈಮ್ ನೀರು ಹಾಕೋದಕ್ಕೆ ಗೊಂಜಾಳ ಕಡೆಗೆ ಆಗಿಬಿಡ್ತಾವ್ರಿ. ಒಮ್ಮೆ ಮಳೆಗಾಲದಾಗ ಕಡೆಗೆ ಆಗಿಬಿಡ್ತಾವ್ರಿ. ಒಮ್ಮೆ ಏನಾಗ್ತಾರೆ, ಎಲ್ಲಿ ದಾಂಡಿಗೆ ಬಂದ ನೀರು ಆಗಲಿಲ್ಲ ಅಂದ್ರೆ ದಾಂಡಿಗೆ ಬಂದಾಗ ಮಾಡಲಾಯ್ತು ಅಂದ್ರೆ ಒಂದು ನೀರು ಬಾಯಿ ನಿಂತು ಹೋಗಕ್ಕೆ ಸಾಧ್ಯತೆ. ಮತ್ತು ಕೃಷಿ ಹೊಂಡ ಮಾಡಿದ ಮೇಲೆ ಸುಮ್ಮನೆ ಈಗ ಏನು ನಾವು ಮಾಡಿಲ್ಲ, ದ್ರಾಕ್ಷಿ ಹೆಚ್ಚಿದ ಮೇಲೆ ನಾವು ಕೃಷಿ ಹೊಂಡ ಮಾಡ್ತೀವಿ ರೀ. ನಾ ಏನು ಅರ್ಜಿ ಹಾಕಿಲ್ರಿ, ಹಾಕೋದೈತೆ ರೀ. ಮಾದೇವರ, ಇಷ್ಟೆಲ್ಲ ಸವಾಲುಗಳ ನಡುವೆ 3 ಎಕರೆ ಜಮೀನಿನೊಳಗೆ ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟು ಬರ್ತದೆ ನಿಮಗೆ? ನಾ 2 ಎಕರೆ ತೊಗರಿ ಹಾಕಿದಾಗ ರೀ ಸರ, ನಮ್ಮದು 40,000 ಆಗಿದ್ರಿ ಸರ. ದಾರಿನಿ ಹಚ್ಚಿ ತೊಗರಿ ಇದ್ರಿ, ದಾರಿನಿ ಹೋಗಿ ಹಚ್ಚಿ ಮೊದಲೇ ಸಲ ಹಾಕಿದಾಗ ಸೊಸೈಟಿ ಅವ್ರು 600-100 ಹಂಗೆ ತುಂಬಿರ್ರಿ. ನಮ್ಮದು ಎಟ್ ಲೀಸ್ಟ್ ಅನ್ಕತ್ತ 1 ಎಕರೆಗೆ 3.5 ಅನ್ಕತ್ತ ನೀವುಳು ಕೂತ ಐತ್ರಿ, 3.5 ಕೂತ ಐತ್ರಿ. ನಾವು 2 ಎಕರೆ ಜೋಳ ಒಂದು ಸ್ವಲ್ಪ ಹಾಕಿರ್ತೀವಿ, ಗೋಧಿ ಹಾಕಿರ್ತೀವಿ, ಅವ್ರು ಮನೆಗೆ ಆಗಿಬಿಡ್ತಾವ್ರಿ. ವರ್ಷ ತಕ ಜೋಳ ಗೋಧಿ ನಾವೇನು ಹೊರಕೊಂಡು ತೊಗೊಳೋದಾಗೋದಿಲ್ಲ. ತೊಗರಿ ತೆಗೆದು ನಾವೇನು ರೊಕ್ಕ ಬಂದಿರ್ತಾವಲ್ಲ, ಇವು ಮನೆಗೆ ಖರ್ಚಿಗೆ ನಾವು ಇಟ್ಟಿರ್ತೀವಿ ರೀ ವಾರ ವಾರ. ಜೋಳ ಗೋಧಿ ಅನ್ಕದ ಕೊಂಡು ತೊಗೊಳೋದಿಲ್ರಿ, ಕಡ್ಲಿನ ಕೊಂಡು ತೊಗೊಳೋದಿಲ್ರಿ. ಏನು ತೊಗೊಳೋದಂದ್ರೆ ಎಣ್ಣೆ ಕಿರಾಣಿ ಇದು ಏನು ಇರ್ತದಲ್ಲ ಅದು ಮಾಡ್ಕೊತ ಹೋಗಿಬಿಡ್ತಾರೆ. ಈ ತೊಗರಿ ತೆಗೆಯನ್ನು ಮಾತಾಡಿ ಗೊಂಜಾಳ ಹಾಕಿರ್ತೀವ್ರಿ. ಮತ್ತು ತೊಗರಿ ಮಿಶ್ರ ಬೆಳೆದಾಗ ನಾವು ಮನಸ್ಸಲ್ಲ ಸೋಯಾಬೀನ್ ಹಾಕಿದ್ದೀವಿ ರೀ, ಮಿಶ್ರ ಬೆಳೆ ಸೋಯಾಬೀನ್ ಹಾಕಿದ್ದೀವಿ, ಅರ್ಧ ಹೆಸರು ಹಾಕಿದ್ದೀವಿ ರೀ. ಹೆಸರಕ್ಕೆ ಅದು ನಮಗೆ ಅದು ಇಳುವರಿ, ಸೋಯಾಬೀನ್ದು ಇಳುವರಿ ಬಂತ, ಅದು ಒಂದು 10-12 ಸಾವಿರ ರೂಪಾಯಿ ಬಂದಿತ್ತು ರೀ. ಇದೊಂದು 40, ಅದೊಂದು 50 ಆತು ರೀ. ಹೆಸರು ಅನ್ಕತ್ತಕ ನಾವೇನು ಕೊಟ್ಟೇ ಇಲ್ಲ ಮನ್ಯಾಗ ಹಂಗೆ ಅದಾವ ರೀ. ಮತ್ತು ಸಸರ ನಾವು ಒಂದಿಟ್ಟ 3 ಎಕರೆದಾಗ ನಾವು ಸಣ್ಣ ಬಡ ಕುಟುಂಬ ತರಲ್ಲ ಆಗಲೇ ಹಾಕದಾಗ ಐತೆ ರೀ. ಅಂದ್ರೆ ಒಂದು ಇಷ್ಟೇ ಜಮೀನು ಇದ್ರೂ ಸಹಿತ ಸಂತೃಪ್ತವಾದ ಒಂದು ಜೀವನವನ್ನು ನಡೆಸಬಹುದು ಅಂತ ನಿಮಗೆ ಅನಿಸ್ತದೆ? ನಡೆಸಬಹುದು, ಏನು ಇದೇನೇ ಇಲ್ಲ ಸರ್, ನಡೀತೈತೆ ರೀ, ಆರಾಮ್ಸರಿ ನಡೀತೈತೆ. ನಾವು ಇಬ್ಬರೇ ಮಾಡ್ತೀವಿ ರೀ ಸರ್, ನಮ್ಮ ಗಂಡ ಹೆಂಡತಿ ಕುಡಿಸಿ ಒಕ್ಕಲ್ತನ ಕಸ 3 ಎಕರೆ ನಾವು ಇಬ್ಬರೇ ತೆಗೆದಿದ್ವಿ ರೀ. ಆ ಸತ್ಯ ಒಳಗೆ ಮೆಚ್ಚಿಲ್ಲ. ಗೋಧಿ ಅದಾದ್ರೆ ಗೋಧಿ ಹಾಕಿರೋ ಸತ್ಯ ನಾವು ಇಬ್ಬರೇ ತೆಗೆದು ಬಿಟ್ಟಿದ್ವಿ ರೀ. ನಾವು ಒಕ್ಕಲ್ತನದ ಒಂದು ನೀವು ಸೈಕಲ್ದು ಒಂದು ಇದನ್ನ ಇರ್ತದಲ್ಲ ಅದನ್ನ ಜಗ್ಗಿ ಇದನ್ನು ಮಾಡಿ ನಡು ನಡು ಇದ್ದಿದ್ದು ಕಸ ಎಲ್ಲ ತೆಗೆದು ಹೋಗಿದ್ ಬಿಟ್ಟಿದ್ವಿ ರೀ. ಹಾಂ, ಅದನ್ನು ಮಾಡಿದ್ದೀವಿ ರೀ. ಹೆಚ್ಚು ಕೃಷಿ ಇದರಿಂದ ಅವತೂರ್ನ ಸ್ವಲ್ಪ ತೊಗೊಂಡಿದ್ವಿ ರೀ ಉಪಯೋಗ. ಅಂದ್ರೆ ಶ್ರಮ ನಿಮ್ಮದೇ, ಕೆಲಸ ನಿಮ್ಮದೇ, ಎಷ್ಟು ಸಾಧ್ಯ ಅಷ್ಟು ಖರ್ಚು ಕಡಿಮೆ ಮಾಡ್ತಾ ಇದ್ರಿ.

ಬಸವನಾರಿ ಹೆಗಲ ಮ್ಯಾಲಿನ ಕೋರಿ ಹಾರಿ ಹೋಯಿತೋ ನಾರಿ ಹೆಗಲ ಮ್ಯಾಲಿನ ಕೋರಿ Thank you. ಬಸವನಾರಿ ಹೆಗಲ ಮ್ಯಾಲಿನ ಕೋರಿ ಹಾರಿ ಹೋಯಿ ಸಕ್ಕರೆ ಲಜ್ಜಾ ಕೊರೆದಂಗೆ ಮನೆ ಮೇಲೆ ಸೋಬಾ